ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಬ್ರಾಹ್ಮ ಸಮಾಜದ ಭಕ್ತನಾದಂತಹ ವಿಜಯಕೃಷ್ಣ ಗೋಸ್ವಾಮಿಗೆ ಶ್ರೀರಾಮಕೃಷ್ಣರು ಒಂದು ಪ್ರೀತಿಯ ಕರೆಯನ್ನು ಕೊಡ್ತಾ ಇದ್ದಾರೆ. ಅದಾದ ಇಲ್ಲಿಗೆ ಬಂದು ಹೋಗ್ತಾ ಇದ್ರು, ನಿನ್ನನ್ನು ನೋಡಬೇಕು ಅಂತನ್ನುವ ಇಚ್ಛೆ ನನಗೆ ಬಹಳವಾಗಿ ಇದೆ. ಅದಕ್ಕೆ ವಿಜಯಕೃಷ್ಣ ಗೋಸ್ವಾಮಿ ಏನ್ ಹೇಳ್ತಾನೆ, ನನಗೆ ಬ್ರಾಹ್ಮ ಸಮಾಜದಲ್ಲಿ ಬಹಳ ಕೆಲಸ ಇದೆ, ಆದ್ರಿಂದ ಯಾವಾಗಲೂ ಇಲ್ಲಿಗೆ ಬರೋದಕ್ಕಾಗೋದಿಲ್ಲ, ಆದ್ರೆ ಸಮಯ ದೊರೆತಾಗಲೆಲ್ಲ ಖಂಡಿತ ಬರ್ತೇನೆ. ಶ್ರೀರಾಮಕೃಷ್ಣ ವಿಜಯನಿಗೆ ಹೇಳ್ತಾರೆ, ನೋಡು ಆಚಾರ್ಯನ ಕೆಲಸ ಬಹಳ ಕಠಿಣವಾದ್ದು, ಬ್ರಾಹ್ಮ ಸಮಾಜದಲ್ಲಿ ಬಹಳ ಕೆಲಸ ಇದೆ, ಆದ್ರಿಂದ ಯಾವಾಗಲೂ ಇಲ್ಲಿ ಬರೋಕ್ಕಾಗುದಿಲ್ಲ, ಆದ್ರೆ ಸಮಯ ದೊರೆತಾಗಲೆಲ್ಲ ಖಂಡಿತ ಬರ್ತೇನೆ ಅಂತ ಅವನು ಹೇಳಿದ ಮಾತಿಗೂ ಶ್ರೀರಾಮಕೃಷ್ಣರು ನೋಡು ಆಚಾರ್ಯನ ಕೆಲಸ ಬಹಳ ಕಠಿಣವಾದ್ದು ಅಂತ ಕೊಡುವಂತ ಉತ್ತರಕ್ಕೂ ಏನ್ ಸಂಬಂಧ ಇಲ್ಲೇ? ವಚನ ವೇದ ಓದೋ ಹೊತ್ತಿಗೆ ನಮ್ಗೆ ಎಷ್ಟೋ ವಿಚಾರಗಳು ಅರ್ಥವಾಗದೆ ಹಾಗೇ ಮುಂದೆ ಹೋಗ್ತಾ ಇರುತ್ತೆ. ಸ್ವಲ್ಪ ಹಿಂದೆ ಮುಂದಿನದನ್ನ ತೆಗೆದುಕೊಳ್ಳದೆ ಹೋದ್ರೆ ಅಲ್ಲಲ್ಲಿ ಆಡ್ತಕ್ಕಂತಹ ಮಾತುಗಳು ಅರ್ಥವಾಗದೆ ಇದೇನಿದೆ ಹೀಗೆ ಅಂತ ಅನ್ನುವ ಭಾವನೆ ಬಂದು ಅಥವಾ ಏನೋ ಅಂದ್ರು ಅಂತ ಅದಕ್ಕೆ ಹಾಗೇನೆ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಅಂತ ಹೇಳ್ತಾರಲ್ಲ, ಅದಕ್ಕೆ ಹೊಂದ್ಕೊಂಡು ಹೋಗುವಂತಹದ್ದು ಹೀಗೆ ಮಾಡಿ ನಾವು ಅರ್ಥ ಹೊಂದುತ್ತೇವೆ. ಇಲ್ಲಿ ವಿಜಯಕೃಷ್ಣ ಗೋಸ್ವಾಮಿ ಒಂದು ಆಚಾರ್ಯನ ಸ್ಥಾನದಲ್ಲಿ ಇದ್ದಾನೆ ಆ ಬ್ರಾಹ್ಮ ಸಮಾಜದಲ್ಲಿ. ಅವನು ಸಾಕಷ್ಟು ಓದಿದವನು, ಪಂಡಿತ, ಜೊತೆಗೆ ಒಳ್ಳೆ ಸಾಧಕ, ಆದ್ರಿಂದ ಆ ಭಕ್ತಾದಿಗಳನ್ನೆಲ್ಲ ಸೇರಿಸಿಕೊಂಡು ಅವರಿಗೆ ಉಪನ್ಯಾಸವನ್ನು ಮಾಡೋದು, ಉಪಾಸನೆ ಮಾಡಿಸೋದು, ಗೈಡೆಡ್ ಮೆಡಿಟೇಷನ್ ಅಂದ್ರೆ ಇವನು ಹೇಳುವುದರ ಮೂಲಕ ಆ ಭಕ್ತಾದಿಗಳು ಕೇಳುವುದರ ಮೂಲಕ ಒಂದು ಧ್ಯಾನದ ವಾತಾವರಣವನ್ನು ಅಲ್ಲಿ ನಿರ್ಮಾಣ ಮಾಡಿಕೊಂಡು ಹಾಗೆ ಧ್ಯಾನವನ್ನು ಮುಂದುವರಿಸುವಂತಹದ್ದು. ಎಲ್ರಿಗೂ ಸ್ವತಂತ್ರವಾಗಿ ಧ್ಯಾನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ, ಆದ್ರಿಂದ ಒಂದು ನಿರ್ದೇಶನದ ಮೂಲಕ ಆ ಒಂದು ಉಪಾಸನೆ ಧ್ಯಾನ ಇತ್ಯಾದಿ ಮಾಡಿಸುವಂತಹ ಕ್ರಮ ಅದು. ಇಂತಹ ಒಂದು ಆಚಾರ್ಯ ಪಟ್ಟವನ್ನ ಅವನಿಗೆ ವಹಿಸಿಕೊಡಲಾಗಿದೆ. ಅವನ ವ್ಯಕ್ತಿತ್ವವನ್ನು ಅವಲಂಬಿಸಿ ಅವನಿಗೆ ಆ ಉದ್ಯೋಗ ಸಿಕ್ಕಿದೆ. ಅದು ಶ್ರೀರಾಮಕೃಷ್ಣ ಗೊತ್ತಿದೆ. ಆದ್ರಿಂದ ನೇರವಾಗಿ ಅದನ್ನು ಹೇಳ್ತಾ ಇದ್ದಾರೆ, ಕೆಲಸ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದೇನು ಕಸ ಗುಡಿಸೋ ಕೆಲಸವೋ ಅಥವಾ ಅಲ್ಲೆಲ್ಲ ಕಾರ್ಪೆಟ್ ಹಾಸುವಂತಹ ಕೆಲಸವೋ ಅಥವಾ ವೇದಿಕೆಯನ್ನು ಸಿದ್ಧ ಮಾಡಿ ಕೆಲಸವೋ ಅದಲ್ಲ ಆಚಾರ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನೋಡು ಆಚಾರ್ಯನ ಕೆಲಸ ಬಹಳ ಕಠಿಣವಾದ್ದು, ಭಗವಂತನಿಂದ ನೇರವಾಗಿ ಆದೇಶ ಬಾರದ ಹೊರತು ಲೋಕ ಶಿಕ್ಷಣ ಸಾಧ್ಯವಿಲ್ಲ. ಆದೇಶವಿಲ್ಲದೆ ಉಪದೇಶ ಕೊಟ್ಟಂತೆ ಆದರೆ ಅದಕ್ಕೆ ಯಾರೂ ಕಿವಿಗೊಡೋದಿಲ್ಲ. ಅಂಥ ಉಪದೇಶಗಳಲ್ಲಿ ಯಾವ ಶಕ್ತಿಯೂ ಇರಲಾರದು. ಸಾಧನೆಯಿಂದಾಗಲಿ ಅಥವಾ ಬೇರೆ ಯಾವ ಮಾರ್ಗದಿಂದಾಗಲಿ ಮೊದಲು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಬೇಕು, ಬಳಿಕ ಆತನ ಆದೇಶವನ್ನು ಪಡೆದುಕೊಂಡು ಲೆಕ್ಚರ್ ಕೊಡಬಹುದು. ಆತನ ಆದೇಶವನ್ನು ಪಡೆದುಕೊಂಡ ನಂತರ ಎಲ್ಲಿ ಅಂದ್ರೆ ಅಲ್ಲಿ ಆಚಾರ್ಯ ಕೆಲಸ ಮಾಡಬಹುದು, ಲೆಕ್ಚರ್ ಕೊಡಬಹುದು. ಯಾರಿಗೆ ಭಗವಂತನಿಂದ ಆದೇಶ ದೊರೆಯುತ್ತದೆಯೋ ಆತನಿಗೆ ಭಗವಂತನಿಂದ ಶಕ್ತಿಯೂ ಬರುತ್ತದೆ. ಆಗ ಮಾತ್ರವೇ ಆತ ಆಚಾರ್ಯನ ಈ ಮಹಾ ಕಠಿಣ ಕೆಲಸವನ್ನ ಯಶಸ್ವಿಯಾಗಿ ಮಾಡಬಲ್ಲ ಅಂತ ಹೇಳಿದ್ರು. ಇದನ್ನೆಲ್ಲ ಕಳೆದ ಶನಿವಾರ ಸ್ವಲ್ಪ ವಿವರಿಸಿದ್ದೆ. ಹೀಗೆ ಹೇಳಿದಂತ ಶ್ರೀರಾಮ್ ಕೃಷ್ಣ ಮುಂದುವರಿಸ್ತಾ ಇನ್ನೊಂದು ಮಾತಾಡ್ತಾರೆ, ತಮ್ಮ ಮಾತನ್ನ ಸಮರ್ಥಿಸ್ತಾ. ಒಬ್ಬ ಸಾಮಾನ್ಯ ಗುತ್ತಿಗೆದಾರ ಒಬ್ಬ ದೊಡ್ಡ ಜಮೀನ್ದಾರನೊಡನೆ ಹೈಕೋರ್ಟ್ನಲ್ಲಿ ವ್ಯಾಜ್ಯ ತೊಡಗಿದ. ಆಗ ಜನರಿಗೆ ಗೊತ್ತಾಯ್ತು, ಆ ಗುತ್ತಿಗೆದಾರನ ಹಿಂದೆ ಯಾರೋ ಒಬ್ಬ ಬಲಶಾಲಿ ನಿಂತಿದ್ದಾನೆ ಅಂತ. ಬಹುಶಃ ಇನ್ನೊಬ್ಬ ದೊಡ್ಡ ಜಮೀನ್ದಾರನೇ ಹಿಂದೆ ನಿಂತ್ಕೊಂಡು ಕೇಸ್ ನಡೆಸ್ತಾ ಇರಬೇಕು ಅಂತ. ಮನುಷ್ಯ ಸಾಮಾನ್ಯ ಜೀವ, ನೇರವಾಗಿ ಭಗವಂತನಿಂದ ಶಕ್ತಿಯನ್ನು ಪಡೆದುಕೊಳ್ಳದೆ ಮಹಾಕಠಿಣ ಕೆಲಸವಾದಂತಹ ಆಚಾರ್ಯ ಕೆಲಸವನ್ನ ಆತ ಎಂದಿಗೂ ಮಾಡಲಾರ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟರು. ಗುತ್ತಿಗೆದಾರ ಒಬ್ಬ ಸಾಮಾನ್ಯ ಮನುಷ್ಯ, ಗುತ್ತಿಗೆ ಹಿಡಿದಂತಂದ್ರೆ ಅವನಿಗೆ ಸ್ವಂತ ಆಸ್ತಿ ಇಲ್ಲ ಅಂತ ಅರ್ಥ. ಅವನು ಯಾವನೋ ಒಬ್ಬ ಜಮೀನ್ದಾರನ ಮೇಲೆ ಹೈಕೋರ್ಟ್ನಲ್ಲಿ ವ್ಯಾಜ್ಯ ಹೂಡಿದ್ದಾನೆ ಅಂದ್ರೆ ಏನರ್ಥ? ಯಾವ ಆಧಾರದ ಮೇಲೆ, ಯಾವ ಶಕ್ತಿ ಮೇಲೆ ಒಂದು ವ್ಯಾಜ್ಯ ಹೂಡಿರ್ಬೋದು? ಜನ ಅರ್ಥ ಮಾಡ್ಕೊಳ್ತಾರೆ, ಇಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಆ ಒಂದು ಮಹಾನ್ ವ್ಯಕ್ತಿ ಮೇಲೆ ಜಗಳ ಆಗ್ಬೇಕಾದ್ರೆ ಅಥವಾ ಕೇಸ್ ಹಾಕ್ಬೇಕಾದ್ರೆ ಹಿಂದಿನಲ್ಲಿ ಇನ್ನೊಬ್ಬ ಜಮೀನ್ದಾರನ ಆಧಾರ ಇರಲೇಬೇಕು. ಈ ಉದಾಹರಣೆಯನ್ನು ಕೊಟ್ಟು ಯಾವನಾದರೂ ಒಬ್ಬ ಉಪನ್ಯಾಸವನ್ನೋ ಉಪದೇಶವನ್ನೋ ಕೊಟ್ಟು ಜನರ ಮನಸ್ಸನ್ನ ಪರಿವರ್ತನೆ ಮಾಡ್ತಾ ಇದ್ರೆ, ಜನರ ಮನಸ್ಸು ಇವನ ಉಪನ್ಯಾಸವನ್ನು ಕೇಳಿ ಪರಿವರ್ತನೆ ಹೊಂದುತ್ತಾ ಇದ್ರೆ ತಿಳ್ಕೊಳ್ಬೇಕು, ಆ ವ್ಯಕ್ತಿ ಸುಮ್ಮನೆ ನಾಮಕೆ ವಾಸ್ತೆ. ಆ ವ್ಯಕ್ತಿಯನ್ನ ಭಗವಂತ ತನ್ನ ಆಯುಧವನ್ನಾಗಿ ಮಾಡಿಕೊಂಡಿದ್ದಾನೆ, ತನ್ನ ಉಪಕರಣವನ್ನಾಗಿ ಮಾಡಿಕೊಂಡಿದ್ದಾನೆ. ಆ ವ್ಯಕ್ತಿಯ ಉಪಕರಣದ ಮೂಲಕ ಭಗವಂತನೇ ಸ್ವಯಂ ಮಾತನಾಡಿ ಪ್ರಭಾವ ಬೀರ್ತಾ ಇದ್ದಾನೆ. ಆದ್ರಿಂದ ಜನರು ಪ್ರಭಾವಿತರಾಗ್ತಾ ಇದ್ದಾರೆ ಅಂತ ಸ್ವಾಮಿ ವಿವೇಕಾನಂದರು ಇದನ್ನು ಬಹಳ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಹೇಳಿದ್ದಾರೆ. ಸ್ವಯಂ ಸ್ವಾಮಿ ವಿವೇಕಾನಂದರು ಸಾಕ್ಷಾತ್ಕಾರ ಮಾಡಿಕೊಂಡವರು, ಈಶ್ವರ ಕೋಟಿಗಳು, ಅವತಾರ ಪುರುಷರು, ಶಿವನ ಅವತಾರ ಅಂತ ಹೇಳಿ ಅವರನ್ನು ಕೊಂಡಾಡಲಾಗಿದೆ. ಶ್ರೀರಾಮಕೃಷ್ಣ ಸ್ವಯಂ ಆ ಮಾತನ್ನು ಹೇಳಿದ್ದಾರೆ. ಅಂತಹ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣ ಬೋಧನೆಗಳನ್ನ ಜಗತ್ತಿನಾದ್ಯಂತ ತಮ್ಮದೇ ಆದಂತಹ ಅನನುಕರಣೀಯ ಶೈಲಿಯಲ್ಲಿ ಬೋಧಿಸಿದಂತಹ ಸಂದರ್ಭದಲ್ಲಿ ಜನರು ತೆರೆದುಕೊಂಡು ಪ್ರಭಾವಿತರಾಗಿ ಬಹಳಷ್ಟು ಉಪಕರಣಾಗುವ ತಮ್ಮಿಂದ ತಾವು ಅಂತ ಹೇಳ್ತಾ ಇದ್ರೆ, ಇದರಿಂದ ಸ್ವಾಮಿ ವಿವೇಕಾನಂದರು ಒಬ್ಬದೇ ಕೊಬ್ಬದೇ ಏನ್ ಹೇಳ್ತಾ ಇದ್ದಾರೆ? ತಾರಸಿಯ ಬದಿಯಲ್ಲಿ ಸಿಂಹದ ತಲೆ ಅಥವಾ ಗೋಮುಖ ಅಥವಾ ಸಿಂಹದ ತಲೆ ಇರುತ್ತೆ. ಆ ಸಿಂಹದ ಬಾಯಿಯಿಂದ ಅಥವಾ ಗೋವಿನ ಬಾಯಿಯಿಂದ ನೀರು ತಾರಸಿಯಿಂದ ಕೆಳಗಡೆ ಬುಳಬುಳ ಹರಿದು ಬರ್ತದೆ. ಅದನ್ನು ನೋಡಿದ ಜನ, ಸಿಂಹದ ಬಾಯಿಯಿಂದ ನೀರು ಬರ್ತದೆ, ಸಿಂಹದ ಬಾಯಿಯಿಂದ ನೀರು ಬಿಡ್ತಾ ಇದೆ ಅಂತ. ಆದ್ರೆ ಸಿಂಹದ ಬಾಯಿಯಿಂದ ಅಲ್ಲ, ಅದು ಅಲ್ಲೇ ಹಿನ್ನೆಲೆಯಲ್ಲಿ ಇದ್ದಂತಹ ತಾರಸಿ ಮೇಲೆ ಮಳೆ ನೀರು ಅಲ್ಲಿ ಸಂಗ್ರಹಿತವಾಗಿ ಅದು ಅದರ ಮೂಲಕ ಹರಿದುಕೊಂಡು ಬರ್ತಾ ಇದೆ ಅಷ್ಟೇ. ಹಾಗೆ ನಾನೊಂದು ಸಿಂಹದ ಬಾಯಿ, ಮಳೆ ನೀರೇ ಶ್ರೀರಾಮಕೃಷ್ಣ ಸ್ವರ್ಗದ್ದು, ಅದು ಈ ಮೂಲಕ ಈ ಸಿಂಹದ ಬಾಯಿಯಿಂದ ನಿಜಕ್ಕೂ ಸಿಂಹವೇ ಅಂತ ಆ ಸಿಂಹದ ಬಾಯಿಯಿಂದ ಹೊರಗೆ ಬರ್ತಾ ಇದೆ ಅಷ್ಟೇನೆ. ನಾನು ನಿಮಿತ್ತ ಮಾತ್ರ ಅಂತ ಹೇಳ್ತಕ್ಕಂತ ಅರ್ಥದ ಈ ಒಂದು ಮಾತನ್ನು ಹೇಳ್ತಾರೆ. ಅಷ್ಟೇನಲ್ಲದೆ ಇನ್ನೊಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ, ಬಹಳ ಅದ್ಭುತವಾದಂತಹ ಮಾತು. ಏನಾದರೂ ಈ ಬಾಯಿಯಿಂದ ಒಳ್ಳೆ ಮಾತು ಹೊರಕ್ಕೆ ಬಂದು ಲಾಲ್ಸಲ್ಲಿ ಉಪಕಾರವಾಗಿದ್ದಂತಹ ಸಂದರ್ಭದಲ್ಲಿ ಅದು ನನ್ನದಲ್ಲ, ಅದು ಶ್ರೀರಾಮಕೃಷ್ಣದ್ದು. ಏನಾದರೂ ಅಪಶಬ್ದಗಳು ಬಂದು ಜನರಿಗೆ ನೋವಾಗಿದ್ರೆ ಅದು ನಂದು. ವಿನಯ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ಆವಿರ್ಭವಿಸಿರುತ್ತದೆ. ಯಾರಲ್ಲಿ ಸಾಕ್ಷಾತ್ಕಾರವಾಗಿರುತ್ತದೋ ಅವರಲ್ಲಿ ಮೊಟ್ಟ ಮೊದಲಿನದಾಗಿ ಕಾಣಬಹುದಾದಂತಹ ಗುಣ ಯಾವುದಪ್ಪ ಅಂದ್ರೆ, ತಾನೇನೂ ಅಲ್ಲ, ಎಲ್ಲವೂ ಭಗವಂತನೇ ಅಂತನ್ನುವ ಒಂದು ಭಾವ ಅಲ್ಲಿ ಪ್ರಧಾನವಾಗಿರುತ್ತದೆ. ಅಂತಹ ಶ್ರೀರಾಮಕೃಷ್ಣರು ಯಾವ ಅವತಾರ, ಯಾರನ್ನು ನಾವು ಅವತಾರ ಪುರುಷ ಅಂತ ಕರೀತಾ ಇದ್ದೇವೋ ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣ ಇದ್ದಂತಹ ಸಂದರ್ಭದಲ್ಲೇನೆ ದೊಡ್ಡ ದೊಡ್ಡ ಪಂಡಿತರು, ಸಾಕ್ಷಾತ್ಕಾರದ ಮಟ್ಟದಲ್ಲಿದ್ದಂತಹ ಪಂಡಿತರುಗಳು, ಸಾಧಕ ಪಂಡಿತರುಗಳು ಕೂಡ ಎಂತಿಂತಹ ಮಾತು ಹೇಳಿದ್ದಾರೆ ಶ್ರೀರಾಮಕೃಷ್ಣ ಬಗ್ಗೆ ಅಂತ ಹೇಳಿದ್ರೆ, ಯಾರು ನಿಮ್ಮನ್ನು ಅವತಾರ ಪುರುಷ ಅಂತ ಕರೆದವರು? ನಿಮ್ಮನ್ನ ಕೇವಲ ಅವತಾರ ಪುರುಷರು ಅಂತ ಕರೆದ್ರ? ಸರಿಯಿಲ್ಲ. ಅದು ಎಲ್ಲ ಅವತಾರಗಳು ಎಲ್ಲಿಂದ ಬರ್ತಾ ಇದೆಯೋ ಆ ಅಮೂಲ ಪುರುಷರು ನೀವು ಅಂತ ಹೇಳಿಬಿಟ್ರು ಅವರೆಲ್ಲ. ಕೇವಲ ವೇದದಲ್ಲಿ ಏನು ಬರ್ತಿದೆಯೋ ಅದನ್ನ ಮೀರಿದೆ ನಿಮ್ಮ ಅನುಭವ ಅಂತ ಹೇಳಿದ್ರು ಆ ಪಂಡಿತರು. ಇಂತಹ ಶ್ರೀರಾಮಕೃಷ್ಣರಲ್ಲಿ ಯಾರಾದರೂ ಗುರು ಅಂತ ಕರೆದ್ರೆ, ಓ ಗುರುಗಳೇ ಅಂತ ಕರೆದ್ರೆ, ಓ ತಂದೆ ಅಂತ ಕರೆದ್ರೆ, ತಕ್ಷಣ ಛಿ ಏನು ಹೇಳ್ತಾ ಇದ್ದೀನಿ ನೀನು, ನಾನು ಯಾರು ಗುರು? ನಾನು ಗುಲಾಮ, ದಾಸನ ದಾಸನ ದಾಸನ ದಾಸ ಅಂತ ಹೇಳ್ಬಿಟ್ರು. ಈ ಕಡೆ ಪೌತ್ರ ದಾಸರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ, ಅದೇ ಹಾಡಿನ ರೂಪದಲ್ಲಿ ಹೇಳಿಬಿಟ್ಟಿದ್ದಾರೆ ಅದನ್ನ. ಇಲ್ಲಿ ಶ್ರೀರಾಮಕೃಷ್ಣ ಕೂಡ ಅದೇ ಮಾತನ್ನ ಹೇಳ್ತಾರೆ. ಇದರಲ್ಲಿ ಏನು ಗೊತ್ತಾಗುತ್ತೆ? ಅಹಂಕಾರ ಅಂತಿರ್ತಕ್ಕಂಥದ್ದು, ಈ ಪುಟಾಣಿ ಅಹಂಕಾರ ಅಂತಿರ್ತಕ್ಕಂಥದ್ದು ಸಂಪೂರ್ಣ ಚಟ್ನಿ. ಅಲ್ಲಿ ಏನಿದೆ, ಏನಿಲ್ಲ, ಏನು ಇಲ್ಲ ಅಂತಿರ್ತಕ್ಕಂಥದ್ದು ಒಂದಿದೆ ಅಷ್ಟೆ. ತನ್ನನ್ನ ತಾನು ಸಂಪೂರ್ಣ ಇಲ್ಲದಾಗಿಸಿಕೊಂಡಾಗಲೇನೆ ಆ ಪೂರ್ಣ ಸ್ವರೂಪನಾದ ಪೂರ್ಣಮದ ಪೂರ್ಣಮೇದ ಪೂರ್ಣ ಪೂರ್ಣಮದ ಅಂತಿರ್ತಕ್ಕಂಥ ಆ ವೇದ ಮಂತ್ರ ಏನಿದೆಯೋ, ವೇದ ಮಂತ್ರದಲ್ಲಿ ಯಾವನನ್ನ ಆ ಪೂರ್ಣಾತ್ಮನನ್ನು ಕೊಂಡಾಡಲಾಗಿದೆ ಆ ಪೂರ್ಣಾತ್ಮಂತಕ್ಕಂಥದ್ದು ಇಲ್ಲಿ ಆವಿರ್ಭಾವವಾದದ್ದು. ಈ ಒಂದು ಸಣ್ಣ ಅಹಂನಿಂದಾಗಿ ಆ ಪೂರ್ಣ ಎಂತಕ್ಕಂಥದ್ದು ಇಲ್ಲಿ ಬರುವುದು ಸಾಧ್ಯವಾಗಿದೆ, ಹೋಗ್ಬಿಟ್ಟಿದೆ. ಅದನ್ನ ಮುಂದೆ ಶ್ರೀರಾಮಕೃಷ್ಣ ವಿವರಿಸ್ತಾರೆ, ಅವ್ರ ಬಾಯಿಂದ ಕೇಳೋಣ. ಶ್ರೀರಾಮಕೃಷ್ಣರು ಈ ಒಂದು ಉದಾಹರಣೆ ಕೊಟ್ಟು ಹೇಳಿದಾಗ ವಿಜಯಕೃಷ್ಣ ಗೋಸ್ವಾಮಿ ಹೇಳ್ತಾರೆ, ಮಹಾಶಯರೇ, ಬ್ರಾಹ್ಮ ಸಮಾಜದಲ್ಲಿ ನಡೆಯುವ ಉಪದೇಶಾದಿಗಳಿಂದ ಜನರ ಉದ್ಧಾರ ಆಗೋದಿಲ್ಲವೇ? ಹಾಗಾದ್ರೆ ಬ್ರಾಹ್ಮ ಸಮಾಜದಲ್ಲಿ ನಡೆಯುವ ಉಪದೇಶಾದಿಗಳಿಂದ ಜನರ ಉದ್ಧಾರವಾಗೋದಿಲ್ಲವೇನು? ಹಾಗಾದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಬ್ಬ ಇನ್ನೊಬ್ಬನ ಸಂಸಾರ ಬಂಧನದಿಂದ ಮುಕ್ತನನ್ನಾಗಿ ಮಾಡಲು ಸಾಧ್ಯವಿದೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಸಂಸಾರ ಬಂಧನದಿಂದ ಮುಕ್ತನನ್ನಾಗಿ ಮಾಡಲಿಕ್ಕೆ ಸಾಧ್ಯವೇ? ಈ ಭುವನ ಮೋಹಿನಿ ಮಾಯೆ ಯಾರದ್ದು, ಆತನೇ ಅದರಿಂದ ಮನುಷ್ಯರನ್ನ ಮುಕ್ತರನ್ನಾಗಿ ಮಾಡಬಲ್ಲ. ಸಚ್ಚಿದಾನಂದ ಗುರುವೊಬ್ಬನನ್ನ ಬಿಟ್ಟರೆ ಬೇರೆ ಯಾರೂ ಶರಣ್ಯರೇ ಇಲ್ಲ, ಯಾರಿಗೂ ನಾವು ಶರಣಾಗತಿಯನ್ನು ಹೊಂದುವಂತೆಯೇ ಇಲ್ಲ. ಯಾರು ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡಿಲ್ವೋ, ಯಾರಿಗೆ ಆತನಿಂದ ಆದೇಶ ದೊರಕಿಲ್ಲವೋ, ಯಾರು ಭಗವಂತನ ಶಕ್ತಿಯಿಂದ ಶಕ್ತಿಯುತರಾಗಿಲ್ಲವೋ, ಅವರ ಕೈಯಲ್ಲಿ ಜೀವರ ಭವಬಂಧನವನ್ನ ಬಿಡಿಸುವುದಕ್ಕೆ ಎಂದಿಗಾದರೂ ಸಾಧ್ಯವಾಗುವುದು ಅಂತ ತಿಳ್ಕೊಂಡಿದ್ದೀಯಾ? ಇದಕ್ಕಿಂತ ಸ್ಪಷ್ಟವಾಗಿ ಇನ್ನೆಲ್ಲಬೇಕು ಮಾತು. ಆದ್ರಿಂದ ಮನುಷ್ಯ ಗುರು ಅಂತ ಯಾರು ನಾವು ಕಾಣ್ತಾ ಇದ್ದೇವೋ, ಅವರಿಂದ ಏನು ಮಂತ್ರ ದೀಕ್ಷೆಯನ್ನು ಪಡೆದಿದ್ದೇವೋ ಅದು ಸಾಕ್ಷಾತ್ ಪರಬ್ರಹ್ಮದಲ್ಲೇ ಬಂದಿದೆ ಅಂತ ತಿಳಿದುಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಿನ್ನೆ ಹೇಳಲಾಗಿತ್ತು ಅಧ್ಯಾತ್ಮ ಮತ್ತು ಮಂತ್ರ ದೀಕ್ಷೆ ಅಂತ ಉಪನ್ಯಾಸದಲ್ಲಿ. ಸಾಕ್ಷಾತ್ ಪರಬ್ರಹ್ಮನಿಂದಲೇ ನನಗೆ ಮಂತ್ರ ದೀಕ್ಷೆ ಬಂದಿದೆ ಅಂತೂ ಭಾವಿಸದೇನೆ ಬೇರೆ ದಾರಿಯೇ ಇಲ್ಲ. ಗುರುವಿನಲ್ಲಿ ಪರಮಾತ್ಮನನ್ನು ಕಾಣಬೇಕು, ಸಚ್ಚಿದಾನಂದನನ್ನು ಕಾಣಬೇಕು. ಆದರೆ ನಾವು ಗುರುವಿನಲ್ಲಿ ಮಾನವನನ್ನು ಕಾಣಿಕೊಳ್ತೇವೆ. ಯಾಕೆ? ಮಾನವ ಶರೀರ ಅಂತ ಹೇಳ್ತಕ್ಕಂಥದ್ದು ನಮ್ಮ ಈ ಚರ್ಮ ಚಕ್ಷುತಿಗೆ ಕಾಣ್ತಾ ಇದೆ. ಆದ್ರಿಂದ ನಾವು ಎಷ್ಟೋ ನಷ್ಟ ಮಾಡಿಕೊಳ್ತೇವೆ. ಪ್ರತಿಯೊಂದು ನಮ್ಮ ಭಾವನೆಯನ್ನ ಅವಲಂಬಿಸಿರ್ತದೆ. ಆ ಭಾವನೆಗೆ ಶಿಕ್ಷಣ ಕೊಡೋದಕ್ಕೋಸ್ಕರ ಶ್ರೀರಾಮಕೃಷ್ಣರ ಅವತಾರವಾಗಿದೆ. ಎಲ್ಲ ಭಗವಂತನ ಅವತಾರಗಳು ಕೂಡ ನಮ್ಮ ಹೃದಯಕ್ಕೆ ಶಿಕ್ಷಣ ಕೊಡೋದಕ್ಕೋಸ್ಕರ. ಶಾಲೆ ಕಾಲೇಜುಗಳಲ್ಲಿ ಶಿಕ್ಷಣ ಕೊಡ್ತಕ್ಕಂಥದ್ದು ಓದೋದಕ್ಕೆ ಬರೆಯೋದಕ್ಕೆ ಇನ್ನು ಸ್ವಲ್ಪ ಚೇಷ್ಟೆ ಮಾಡೋದಕ್ಕಷ್ಟೇನೆ. ಇನ್ನು ಕಾಲೇಜಿಗೆ ಬಂದಂತೆ ಬಂದಂತೆ ಗೂಂಡಾಗಿರಿ ಮಾಡೋದಕ್ಕೆ. ಅದಕ್ಕೆ ಯಾರೋ ಒಬ್ರು ಹೆಸರು ಕೊಟ್ಟಿದ್ದಾರೆ, ಎಜುಕೇಟೆಡ್ ಬ್ರೂಟ್ಸ್ ಅಂತ. ಅಲ್ಲಿ ಸಿಕ್ಕಿರ್ತಕ್ಕಂತ ಶಿಕ್ಷಣ ಎಲ್ಲ ಅಷ್ಟೇ. ಆದ್ರೆ ಅವತಾರ ಪುರುಷನು ಕೊಡ್ತಕ್ಕಂತ ಶಿಕ್ಷಣ ಹೃದಯಕ್ಕೆ, ಹೃದಯದಿಂದ ಭಾವಿಸಬೇಕು. ಹೊಸದಾಗಿ ಮದುವೆಯಾದಂತಹ ಹುಡುಗಿಗೆ ಆ ಒಬ್ಬ ಹೊಸ ಹುಡುಗನನ್ನ ಪ್ರೀತಿಸಬೇಕು ಅಂತ ಹೇಳಿಕೊಡ್ಲಾಗ್ತದೆ. ಅಂದ್ರೆ ತಂದೆ ತಾಯಿಗಳು ಏರ್ಪಾಟು ಮಾಡಿದ ಮದುವೆ ಆದ್ರೆ ಮಾತ್ರ ಇದೆ. ಮೊದಲೆಲ್ಲ 13-14 ವರ್ಷಕ್ಕೆಲ್ಲ ಮದುವೆ. ಅದಕ್ಕೆ ಹೇಳಿದ್ರೆ ಅವಳು ಅಲ್ಲಿ ಇಲ್ಲಿ ಕಣ್ಣು ಹಾಕುವ ಮೊದಲು, ಅಥವಾ ಅವಳ ಮೇಲೆ ಅವರು ಇವರು ಕಣ್ಣು ಹಾಕುವ ಮೊದಲೇನೆ ಗಂಡನ ಕಣ್ಣಿಗೆ ಬೀಳಿ ಅವಳು ಅಂತ. ಆ ಪಾತಿವೃತ್ಯ ಪರಿಶುದ್ಧತೆ ಅಂತಿರ್ತಕ್ಕಂಥದ್ದನ್ನು ಕಾಪಾಡಿಕೊಳ್ಳುವ ಉದ್ದೇಶದಿಂದ ಆ ರೀತಿಯಲ್ಲೆಲ್ಲ ವ್ಯವಸ್ಥೆ ಮಾಡಿದ್ರು. ಆ ವಿಚಾರ ಬೇರೆ. ಈಗ ಹೊಸದಾಗಿ ಸಂಬಂಧವನ್ನು ಏರ್ಪಡಿಸಿದಾಗ ಪರಿಚಯ ಆಗಬೇಕಾಗ್ತದೆ. ಪರಿಚಯ ಆದ್ರೆ ಮಾತ್ರವೇ ಆ ದಾಂಪತ್ಯ ಜೀವನದಲ್ಲಿ ಒಂದು ಸ್ವಾರಸ್ಯ ಇರುತ್ತದೆ. ಈಗ ಆ ಹುಡುಗಿಗೆ ಬಾಕಿ ಉಳಿದ ಎಲ್ಲ ಹುಡುಗರನ್ನ ತನ್ನ ಗಂಡ ಅಂತ ಭಾವಿಸೋದಕ್ಕೆ ಶಿಕ್ಷಣ ಕೊಡೋದಿಲ್ಲ ಯಾರೇ. ಅವರ ಜೊತೆಗೂ ಕೂಡ ತಾವು ಸಂಸಾರ ನಡೆಸಬಹುದು ಅಂತಿರ್ತಕ್ಕಂಥ ಶಿಕ್ಷಣ ಎಲ್ಲ ಉಂಟೇನು. ಆದ್ರೆ ಈ ಗಂಡನೊಂದಿಗೆ ಯಾವ ತರಹ ಇರಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಣ ಕೊಡಲಾಗ್ತದೆ. ಅವನನ್ನ ತನ್ನ ಪತಿ ಅಂತನ್ನುವ ಒಂದು ದೃಷ್ಟಿಯಿಂದ ಕಾಣೋದಕ್ಕೆ ಶಿಕ್ಷಣ ಕೊಡಲಾಗುತ್ತೆ. ಪತಿಯೇ ಪರದೈವ ಅಂತನೋ ಈ ಭಾವನೆಯಿಂದ ಒಂದು ಹೆಜ್ಜೆ ಮೇಲೆ ಹೋಗಿ ಪರದೈವ ಅಂತಕ್ಕಂಥ ದೃಷ್ಟಿಯಿಂದ ಕಾಣಬೇಕು ಅಂತ ಶಿಕ್ಷಣ. ಈ ದೃಷ್ಟಿಕೋನ ಹಾಗೇನೆ ಆ ಪತಿಯಾದವನು ಕೂಡ ತನ್ನ ಹೆಂಡತಿಯನ್ನು ಎಷ್ಟೊಂದು ಗಾಂಭೀರ್ಯದಿಂದ ನಡೆಸಿಕೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ಶಿಕ್ಷಣ ಕೊಡ್ಲಾಗ್ತಾ ಇತ್ತು ಅಂತ ಕಾಣುತ್ತೆ ಒಂದು ಆ ಒಂದು ಕಾಲದಲ್ಲಿ. ಅದು ಯಾರದೋ ಮನೆಯ ಹೆಣ್ಣು ಅಂತ ತಿರಸ್ಕಾರದಿಂದ ಕಾಣಬೇಡ. ಸಾಕ್ಷಾತ್ ಜಗನ್ಮಾತೆಯ ಆರೋಗ್ಯದಿಂದ ಬಂದಿದ್ದಾಳೆ, ನಿನ್ನ ಸಹಧರ್ಮಿಣಿಯಾಗಿ ಬಂದಿದ್ದಾಳೆ, ನೀನು ಧರ್ಮದಿಂದ ಅವಳನ್ನ ನೋಡಿಕೊಳ್ಬೇಕು, ಅವಳು ಅಷ್ಟೇ ಧರ್ಮದಿಂದ ನಿನ್ನನ್ನು ನೋಡಿಕೊಳ್ಬೇಕು ಇತ್ಯಾದಿ ಎಲ್ಲ ಒಂದು ಭಾವದೃಷ್ಟಿಯನ್ನು ಕೊಡಲಾಗ್ತಾ ಇತ್ತು. ಈಗ ಕೊಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದಲ್ಲ, ಅವರೇ ಪಡ್ಕೊಳ್ತಕ್ಕಂಥದ್ದು ಕಾಮದೃಷ್ಟಿ. ಈ ಒಂದು ಪವಿತ್ರವಾದಂತಹ ಭಾವದೃಷ್ಟಿಯಿಂದ ನಾವು ಕಾಣಲು ಹೊರಟಾಗ ನಮಗೆ ಜಗತ್ತು ಬೇರೆಯೇ ಆಗಿ ಕಾಣುತ್ತದೆ. ಜನ ನಮಗೆ ಸಾಮಾನ್ಯ ಧನವಾಗಿ ಕಾಣುವುದಿಲ್ಲ, ಸಾಕ್ಷಾತ್ ಜನಾರ್ದನನಾಗಿ ಕಾಣ್ತಾರೆ. ಭಾವದೃಷ್ಟಿಯನ್ನು ಎಲ್ಲಿವರೆಗೆ ಬೇಕಾದರೂ ಬೆಳೆಸ್ಕೊಂಡು ಹೋಗಬಹುದು. ಅದನ್ನ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಸಚಿದಾನಂದ ಗುರು ಒಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಶರಣ್ಯರೇ ಇಲ್ಲ. ಅಂದ್ರೆ ಮನುಷ್ಯ ರೂಪದಿಂದ ಬಂದಂತಹ ಗುರುವೂ ಕೂಡ ಆ ಸಚಿದಾನಂದ ಪರಬ್ರಹ್ಮನ ಪ್ರತಿನಿಧಿ, ಹಿನ್ನೆಲೆಯಲ್ಲಿ ಇರತಕ್ಕಂತಹ ತತ್ವ ಅದೊಂದೇ. ಹೀಗೆ ಯಾರು ಭಗವಂತನ ಶಕ್ತಿಯಿಂದ ಶಕ್ತಿಯುತರಾಗಿಲ್ಲವೋ ಅವರ ಕೈಯಲ್ಲಿ ಜೀವನ ಬಂಧನಗಳನ್ನು ಬಿಡಿಸಲು ಎಂದಿಗಾದರೂ ಸಾಧ್ಯವಾಗುವುದೇ ಅಂತ ಹೇಳಿ ಮುಂದಿನ ಮಾತನ್ನು ಹೇಳಿದರು. ಅಂದ್ರೆ ಮನುಷ್ಯ ಗುರುವಾಗಿ ವರ್ತಿಸಿದರೂ ಕೂಡ ಕೇವಲ ಮನುಷ್ಯತನದಿಂದ ತನ್ನ ಇನ್ನೊಬ್ಬ ಮನುಷ್ಯನನ್ನು ಮೇಲೆತ್ತುವುದಕ್ಕಾಗುವುದಿಲ್ಲ. ಆ ಮನುಷ್ಯನನ್ನೂ ಕೂಡ ಪರಮಾತ್ಮನ ಆವಿರ್ಭಾವ ಆಗಿದ್ರೆ ಮಾತ್ರವೇ ಇನ್ನೊಬ್ಬ ಮನುಷ್ಯನನ್ನು ಮೇಲೆತ್ತುವುದಕ್ಕಾಗ್ತದೆ ಅಂತ. ಆದ್ರಿಂದ ಸನ್ಯಾಸಿಗಳ ಬಳಿಗೆ ಬಂದು ಬಹಳ ಜನ ಹೇಳ್ತಾರೆ ನಮ್ಮ ಪಾಪ ಹೋಯ್ತು, ಸನ್ಯಾಸಿಗಳ ದರ್ಶನದಿಂದ ಪಾಪ ಪರಿಹಾರ, ಅಥವಾ ಗುರು ದರ್ಶನದಿಂದ ಪಾಪ ಪರಿಹಾರ. ಮೊದಲು ಪಾಪ ಪರಿಹಾರದೇ ಮಾತಾಡೋದವರು, ಆಮೇಲೆ ನಮ್ಮ ಉದ್ಧಾರ ಆಯ್ತು ಇತ್ಯಾದಿ ಎಲ್ಲ ತಿಳ್ಕೊಳ್ತಾರೆ. ಇದೆಲ್ಲ ಬಹಳ ಒಳ್ಳೇದೆ, ಆಮೇಲೆ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಬೇರೆ ಕೇಳ್ಕೊಳ್ತಾ ಇರ್ತಾರೆ. ಈ ಸನ್ಯಾಸಿ ಹೇಳ್ತಕ್ಕಂಥ ಹೌದು ಹೌದಲ್ಲಿ ಆಶೀರ್ವಾದ ಮಾಡ್ತೀವಿ ಅಂತ ಹೊರಟ್ಬಿಟ್ರಿ ಕೈಗೆತ್ತಬಹುದು. ಅದು ಯಾತಕ್ಕೂ ಗೊತ್ತಿಲ್ಲ. ಆದ್ರೆ ಏನ್ ಭಾವಿಸ್ಬೇಕು ಸನ್ಯಾಸಿಯಾಗಿ ಗುರುವಾದವರೇ ಆಗಲಿ, ಪರಮಾತ್ಮ ನೋಡಿಕೊಳ್ತಾನೆ, ಭಗವಂತ ಇದ್ದಾನೆ, ಭಗವಂತನಲ್ಲಿ ಭರವಸೆ ಇಡಿ, ಭಗವಂತ ನೋಡ್ಕೊಳ್ತಾನೆ. ನನ್ನ ಹತ್ರಕ್ಕೆ ಬಂದವರಿಗೆ ನಾನು ಹೇಳುವುದಿಷ್ಟೆ, ಜೈ ರಾಮಕೃಷ್ಣ ಅಂತ ಸ್ವಾಮೀಜಿ ಆಶೀರ್ವಾದ ಮಾಡಬೇಕು, ಜೈ ರಾಮಕೃಷ್ಣ ಸ್ವಾಮೀಜಿ ಕಷ್ಟದಲ್ಲಿದ್ದೇನೆ ಪಾರ ಮಾಡಬೇಕು, ಜೈ ರಾಮಕೃಷ್ಣ ಆಗ್ಲಿ ದೇವರು ಒಳ್ಳೆ ಮಾಡಲಿ ಅಂತ ಎಷ್ಟು ದುಃಖ ಇರಬೇಕಲ್ಲ. ಅದೆಲ್ಲ ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ಎಲ್ಲದಕ್ಕೂ ಜೈ ರಾಮಕೃಷ್ಣ. ರಾಮಕೃಷ್ಣ ನಾಮ ಕಿವಿಗೆ ಬಿದ್ದ ತಕ್ಷಣವೇ ಪ್ರತಿಯೊಬ್ಬರೂ ಭಾವನರಾಗಲೇಬೇಕು. ಅಂತಹ ಒಂದು ಶಕ್ತಿ ಆ ಮೂಲಕ ಆವಿರ್ಭಾವಗೊಂಡಿದೆ. ಶ್ರೀ ಸ್ವಾಮಿ ವಿವೇಕಾನಂದರು ಅವರ ಬಗ್ಗೆ ಹೇಳಿದ್ದಾರೆ, ಯಾವ ವ್ಯಕ್ತಿ ಒಂದು ಸಲ ತನ್ನ ತನುವನ್ನು ಆ ಭಾವಚಿತ್ರದ ಮುಂದೆ ಅಡ್ಡೆ ಬಿಡಿಸ್ತಾನೋ, ಸಾಷ್ಟಾಂಗ ಪ್ರಣಾಮ ಮಾಡ್ತಾನೋ, ಹಾಗೆ ಮಲಗಿ ನಮಸ್ಕಾರ ಮಾಡಿದವನು ಹೇಳುವ ವೇಳೆಗೆ ಅವನು ಮಹಾತ್ಮನಾಗಿರ್ತಾನೆ ಅಂತ ಹೇಳಿದರು. ಎಷ್ಟೋ ಜನ ಆತರ ಮಲಗಿ ಎದ್ರೂ ಕೂಡ ಅವರು ಹಾಗೆ ಇದ್ದ ಹಾಗೆ ನಮ್ಗೆ ಕಾಣಬಹುದು. ಆ ವಿಚಾರ ಬೇರೆ. ಇಲ್ಲಿ ಸ್ವಾಮಿ ವಿವೇಕಾನಂದರು ಹೇಳುವಾಗ ಅವರಲ್ಲಿ ರಾಮಕೃಷ್ಣರ ಬಗ್ಗೆ ಯಾವ ಒಂದು ಭಾವನೆ ಇತ್ತು ಅಂತನ್ನೋದನ್ನು ನಾವು ತಿಳ್ಕೊಳ್ಬೇಕು. ಆ ರೀತಿಯಲ್ಲಿ ಪುನಃ ಭಾವದೃಷ್ಟಿಯನ್ನು ನಾವು ಜಾಗೃತಗೊಳಿಸಿಕೊಳ್ಬೇಕಾಗತ್ತೆ. ಭಾವದೃಷ್ಟಿಯನ್ನು ಜಾಗೃತಗೊಳಿಸಿಕೊಳ್ತೇನೆ, ಕೇವಲ ಶಬ್ದಗಳನ್ನು ಓದಿದ್ರೆ ಶಬ್ದಗಳನ್ನು ಕೇಳಿದ್ರೆ ಏನು ಅರ್ಥ ಆಗುತ್ತೆ? ಶಬ್ದ ಆಗುತ್ತಷ್ಟೇ. ಮೊದಲೇ ಒಂದಷ್ಟು ಶಬ್ದಗಳು ಹೊರಗಡೆ, ಅದರ ಜೊತೆಗೆ ಇನ್ನೊಂದಷ್ಟು ಶಬ್ದಗಳು, ಪದಗಳು ಇವೆಲ್ಲ, ಅದರಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ನಾವು ಒಬ್ಬ ಮನುಷ್ಯ ಗುರುವಿನಿಂದ ಪ್ರಯೋಜನ ಹೊಂದುತ್ತಾ ಇಲ್ಲ, ಆ ಮನುಷ್ಯನ ಹಿನ್ನೆಲೆಯಲ್ಲಿ ಪರಮಾತ್ಮನೇ ಇದ್ದಾರೆ ಅಂತ ಈ ದೃಷ್ಟಿಯಿಂದ ನೋಡಬೇಕು ಅಂತ ನಮಗೆ ಶಿಕ್ಷಣ. ಮತ್ತು ಯಾರು ಭಗವಂತನಿಂದ ಸರಿಯಾದ ರೀತಿಯಲ್ಲಿ ಪ್ರೇರೇಪಿತರಾಗಿರ್ತಾರೋ ಅವರು ಮಾಡಿ ಬಂದರು ಅಂತಂದ್ರೆ ಅವರೊಳಗಡೆ ಇರುವ ಪರಮಾತ್ಮನೇ ಇತರರನ್ನ ಪ್ರೇರೇಪಿಸಿ ಪ್ರಚೋದಿಸಿ ಪರಿವರ್ತನೆಯನ್ನ ತರಬಲ್ಲ ಅಂತ ಹಾಗೆ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಆ ಮನುಷ್ಯತ್ವ ಅನ್ನೋದನ್ನು ಮರೆತು ಬಿಡಬೇಕು, ಆತ್ಮತತ್ವ ಅಂತ ಅನ್ನೋದನ್ನು ಮನಸ್ಸಿಗೆ ತಂದ್ಕೊಳ್ಬೇಕು. ಇದು ನಾವು ಮಾಡಬೇಕಾದ ಕೆಲಸ. ಈ ದೃಷ್ಟಿಕೋನವನ್ನು ನಾವು ಬೆಳೆಸಿಕೊಳ್ಳದೆ ಹೋಯಿತು ಅಂತಂದ್ರೆ ಎಷ್ಟೇ ನೋಡಿ ಎಷ್ಟೇ ಕೇಳಿ ಮನುಷ್ಯ ಹಾಗೇ ಇರ್ತಾನೆ. ಅದಕ್ಕೋಸ್ಕರವೇ ಎಷ್ಟು ದೇವಸ್ಥಾನಗಳಿವೆ, ಎಷ್ಟು ದೇವತೆಗಳಿದ್ದಾರೆ, ಎಷ್ಟು ಅವತಾರ ಪುರುಷರು ಬಂದರು ಹೋದ್ರು, ಎಷ್ಟು ಉಪನ್ಯಾಸಗಳನ್ನು ಕೇಳಿದ್ದಾಯ್ತು, ಮನುಷ್ಯರು ಮಾತ್ರ ಹಾಗೆ ಇದ್ದಾರೆ ಅಂತನ್ನುವ ಒಂದು ವಾಕ್ಯ ಯಾವಾಗಲೂ ಇದೇ ಇರುತ್ತೆ ನೋಡಿ. ಏನು ನಾಶನ ಗೊತ್ತ ಕಡೆ ಏನಾಯ್ತು, ನಿಮ್ ಸ್ವಭಾವ ನೋಡಿದ್ರೆ ಗೊತ್ತಾಗಲ್ವ ಹಿಂಗೆ ಇದೆಯಲ್ಲ ಅಂತನ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಲ್ಲ. ಯಾತಕ್ಕೆ ಅಂತಂದ್ರೆ ಅವರು ಆ ಒಂದು ಭಾವದೃಷ್ಟಿಯಿಂದ ಆಶ್ರಮಕ್ಕೆ ಹೋಗಲಿಲ್ಲ, ಅಥವಾ ಭಾವದೃಷ್ಟಿಯಿಂದ ಆ ಗುರುಗಳನ್ನು ಸಂದರ್ಶಿಸಲಿಲ್ಲ. ಆ ಭಾವದೃಷ್ಟಿಯನ್ನು ಬೆಳೆಸಿಕೊಳ್ಬೇಕಾದ ಬಹಳ ಮುಖ್ಯ. ಆಮೇಲೆ ಆಶ್ರಮದಲ್ಲಿ ಹಾಗಾದ ಶಕ್ತಿ ಇಲ್ವೇ? ನಮ್ಮಲ್ಲಿ ಭಾವದೃಷ್ಟಿ ಇಲ್ಲದೆ ಇರಲಿ, ಆಶ್ರಮದಲ್ಲೇ ಆಗಲಿ, ಪವಿತ್ರ ತೀರ್ಥಕ್ಷೇತ್ರಗಳಲ್ಲೇ ಆಗಲಿ, ದೇವಸ್ಥಾನಗಳಲ್ಲೇ ಆಗಲಿ, ದೇವರೇ ಇದ್ದಾನಲ್ಲ, ಅವನು ಯಾತಕ್ಕೆ ಪರಿವರ್ತನೆ ಮಾಡಬಾರ್ದಾಗಿತ್ತು? ಭಗವಂತ ಒಂದು ವಿಚಾರ ತಿಳ್ಕೊಳ್ಬೇಕು, ಅವನು ಯಾವುದರಲ್ಲೂ ಹಸ್ತಕ್ಷೇಪ ಮಾಡುವವನಲ್ಲ. ಅಧಿಕ ಪ್ರಸಂಗ ಅನ್ನೋದು ಇಲ್ಲವೇ ಇಲ್ಲ. ಆಸ್ಕ್ ಅಂಡ್ ಇಟ್ ಶಾಲ್ ಬಿ ಗಿವನ್, ನಾಕ್ ಇಟ್ ಶಾಲ್ ಬಿ ಓಪನ್, ಆಸ್ಕ್ ಅಂಡ್ ಇಟ್ ಶಾಲ್ ಬಿ ಗಿವನ್, ಕೇಳು ಕೊಡಲಾಗುತ್ತದೆ. ಬಡಿ ವದೆ ಬಾಗಿಲು ತೆರೆಯಲಾಗುತ್ತದೆ. ನಾವು ಪರಮಾತ್ಮನನ್ನು ಕೇಳಬೇಕು, ಕೇಳದೆ ಹೋದ್ರೆ ಅವನು ಕೊಡೋದಿಲ್ಲ. ಹೊರಗಿದ ಒಳಗಡೆಯೇ ಇದ್ದಾನೆ, ಆದರೂ ಕೂಡ ಕೇಳದೆ ಹೋದ್ರೆ ಮತ್ತೊಂದು ಸುಮ್ಮನೆ ಇರ್ತಾನೆ. ಸುಮ್ಮನೆ ಇರೋದೇ ಅವನ ಸ್ವಭಾವ. ಆ ಸುಮ್ಮನಿರುವಿಕೆಯಲ್ಲಿ ಎಲ್ಲ ಬಗೆಯ ಜ್ಞಾನವೂ ಅಡಗಿದೆ, ಆ ವಿಚಾರ ಬೇರೆ. ಆದರೆ ನಮಗೇನಾದ್ರೂ ಬೇಕಾಗಿದ್ರೆ ಕೇಳಬೇಕು. ನಿಜಕ್ಕೂ ಕೂಡ ಸತ್ಯ ಹೇಳಬೇಕು ಅಂತಂದ್ರೆ ನಾವು ಯಾವ್ಯಾವ ಮನೆ ಮಠ ಇತ್ಯಾದಿ ಕಟ್ಕೊಂಡಿದ್ದೇವೋ, ಯಾವ್ಯಾವ ಪರಿಸರದಲ್ಲೆಲ್ಲ ಇದ್ದೇವೋ, ಯಾವ್ಯಾವ ಅನುಕೂಲತೆಗಳನ್ನೋ ಅನಾನುಕೂಲತೆಗಳನ್ನೋ ಮಾಡಿಕೊಂಡಿದ್ದೇವೋ ಅದೆಲ್ಲ ನಾವೇ ಕೇಳ್ಕೊಂಡದ್ದು. ಅಯ್ಯೋ ನಮ್ಮ ಗತಿ ಈ ತರ ಇದೆಯಲ್ಲ ಅಂದ್ರೆ ನಾವೇ ಕೇಳ್ಕೊಂಡದ್ದು. ಆ ರೀತಿಯ ಗತಿ ಬರುವಂತೆ ಅವರು ಕೇಳ್ಕೊಂಡಿದ್ದಾರೆ. ನಮಗೆ ಸರಿಯಾದ ರೀತಿಯಲ್ಲಿ ಕೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತನ್ನೋದು ಇನ್ನೊಂದು ಸತ್ಯಾಂಶ. ಯಾವುದನ್ನ ಕೇಳೋದ್ರಿಂದ ಅಂದ್ರೆ ಭಗವಂತನಿಂದ ಯಾವುದನ್ನ ಕೇಳೋದ್ರಿಂದ ನಮ್ಮ ಕಷ್ಟ ಪರಂಪರೆಗಳು ನೀಗಿ ಸುಖ ಪರಂಪರೆಗಳು ಉಂಟಾಗಬಹುದೋ, ಅಂತಹ ಕೇಳುವಿಕೆಗೆ ಬೇಕಾದಂತಹ ಶಿಕ್ಷಣ ನಮಗಿಲ್ಲ. ಅದಕ್ಕೋಸ್ಕರ ಭಗವಂತನನ್ನು ಕೇಳಬೇಕು ಈ ರೀತಿಯಲ್ಲಿ. ಹೇ ಭಗವಂತ, ನನಗೆ ನೀನು ಯಾವುದನ್ನು ಕೊಟ್ಟೆ ಅದರಿಂದ ನನಗೆ ಒಳ್ಳೆಯದಾಗ್ತದೋ ಅದನ್ನು ಮಾತ್ರ ಕೊಡು. ಯಾವುದು ನನಗೆ ಒಳ್ಳೆಯದಾದೀತು, ಯಾವುದರಿಂದ ನನಗೆ ಒಳ್ಳೆಯದಾದೀತೋ, ಯಾವುದರಿಂದ ಕೆಟ್ಟದಾದೀತು ಅಂತ ಹೇಳ್ತಕ್ಕಂಥ ಆ ಪ್ರಜ್ಞೆ ನನಗಿಲ್ಲ. ಈ ರಹಸ್ಯ ನಿನಗೆ ಗೊತ್ತು ಮತ್ತು ನನಗೂ ಗೊತ್ತು. ಆದ್ರಿಂದ ನೀನು ಅದನ್ನು ಮಾತ್ರ ಕೊಡು, ಯಾವುದರಿಂದ ನನಗೆ ಒಳ್ಳೇದಾಗಬಹುದೋ ಅದನ್ನು ಮಾತ್ರ ಕೊಡು ಅಂತ ಈ ರೀತಿಯ ಬುದ್ಧಿವಂತಿಕೆಯ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವೇ ಜೀವೋ ಯೋನ ಪ್ರಚೋದಯ ಅಂತ ಹೇಳ್ತಕ್ಕಂತಹ ಒಂದು ಪ್ರಾರ್ಥನೆ ಹುಟ್ಟುಕೊಂಡಿತ್ತು. ಧೀಯ ನಿರ್ಬುದ್ಧಿ, ಬುದ್ಧಿಯನ್ನ ಹೇ ಬರುವಂತಹ ಪ್ರಚೋದಿಸು, ನನ್ನ ಬುದ್ಧಿಯನ್ನ ಬೆಳಗು, ನನಗೆ ಒಳ್ಳೆ ಬುದ್ಧಿ ಕೊಡು. ಅತ್ಯಂತ ಸರಳವಾದ ಕನ್ನಡದ ಪ್ರಾರ್ಥನೆ ಇದೆ, ನನಗೆ ಒಳ್ಳೆ ಬುದ್ಧಿ ಕೊಡು. ಮಕ್ಕಳಿಗೆಲ್ಲ ಹೇಳ್ಕೊಡೋದು, ದೇವರು ಒಳ್ಳೆ ಬುದ್ಧಿ ಕೇಳ್ಕೋ, ಒಳ್ಳೆ ಬುದ್ಧಿ ಕೊಡುವಾಗ ಕೇಳ್ಕೋ, ಅಷ್ಟೇ ಸಾಕು. ಒಳ್ಳೆಯ ಬುದ್ಧಿ ಕೊಟ್ಟ ಮೇಲೆ ಅವನಿಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದೊಂದು ಗೊತ್ತಾಗುತ್ತೆ. ಒಳ್ಳೆ ತಗೊಳ್ತಾನೆ, ಕೆಟ್ಟದ್ದು ಬಿಟ್ಟು ಬಿಡ್ತೇನೆ. ಇದೇ ನಿತ್ಯ ಅನಿತ್ಯ ವಸ್ತು ವಿವೇಕ. ದೇವರು ಎಲ್ಲಕ್ಕಿಂತಲೂ ಹತ್ತಿರದಲ್ಲೇ ಇದ್ದಾನೆ, ಆದರೂ ಈ ಮಾಯೆಯ ಆವರಣದ ದತೆಯಿಂದ ಆತನನ್ನು ನೋಡಬೇಕಾಗ್ತಾ ಇಲ್ಲ. ಎಂತ ಒಳ್ಳೆಯ ಉದಾಹರಣೆ, ಚೌಕ ಅಂದ್ರೆ ಅಂಗವಸ್ತ್ರ, ಅದನ್ನ ಅಟ್ಟ ಹಿಡಿದು ಬಿಟ್ಟು ತೋರಿಸ್ತಾರ ಅಲ್ಲಿ. ಈ ಕಡೆನೇ ಇದ್ದಿಂದ ಆ ಕಡೆನೇ ಇದ್ದೀರಿ ನೀವು, ನಾವು ನಿಮ್ ಕಾಣುದಿಲ್ಲ, ನೀವು ನಾವು ಕಾಣುದಿಲ್ಲ. ಅತ್ಯಂತ ಚೆನ್ನಿಗಿರ್ತಕ್ಕಂಥ ಈ ಒಂದು ಬಟ್ಟೆ ನಮ್ಮಿಬ್ಬರನ್ನೂ ಪರಸ್ಪರನ್ನ ಬೇರೆ ಬೇರೆ ಇನ್ನಾಗಿ ಮಾಡಿಬಿಡ್ತದೆ. ನೀವು ಕಾಣದಂತೆ, ಇವ್ರನ್ನ ಅವ್ರು ಕಾಣದಂತೆ ಮಾಡಿಬಿಡ್ತೀವಿ. ಭಗವಂತ ಎಷ್ಟು ಮಟ್ಟಿಗೆ ನಮ್ಮ ಹತ್ತಿರದಲ್ಲಿ ಇದ್ದಾನೆ ಹೇಳ್ತಕ್ಕಂಥ ಅಭಿಪ್ರಾಯವಾಗುತ್ತೆ ನಮಗೆ. ನಾನಿಲ್ಲಿ ಉಪನ್ಯಾಸ ಮಾಡ್ತಕ್ಕಂಥದ್ದು, ನೀವು ಅದು ಕೇಳ್ತಕ್ಕಂಥದ್ದು ಎಲ್ಲವನ್ನು ಈ ಭಗವಂತ ಚೆನ್ನಾಗಿ ಅಲ್ಲೇ ಆ ಕಡೆ ಇದ್ದು ಹೇಗೆ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ನಾನೆಲ್ಲಾರು ತಪ್ಪು ತಪ್ಪೆಲ್ಲ ಹೇಳಿದ್ರೆ ಆಮೇಲೆ ಅವ್ರು ನನ್ನ ತರಾಟೆ ತೆಗೆದುಕೊಳ್ಳೋದಿಲ್ವೆ? ಹಾಗೆ ನೀವೇನಾದ್ರು ತಪ್ಪು ತಪ್ಪಾಗಿ ತಿಳ್ಕೊಂಡಿದ್ರೆ ಭಗವಂತ ಕೃಪೆ ಮಾಡಬೇಕು ಅಂತಂದ್ರೆ ಗುರು ಕೃಪೆ ಮಾಡಬೇಕು, ಗುರು ಭಗವಂತ ಇಬ್ಬರು ಸೇರ್ಕೊಂಡು ಕೃಪೆ ಮಾಡಬೇಕು. ಆಗ ಈ ಅಹಂಕಾರ ಅಂತಿರ್ತಕ್ಕಂಥದ್ದು, ಮಾಯೆ ಪರದೆ ಅಂತಿರ್ತಕ್ಕಂಥದ್ದು ಸರಿದು ಹೋಗ್ತದೆ, ಆಗ ಸ್ಪಷ್ಟವಾದ ಜ್ಞಾನವಾಗ್ತದೆ ಅಂತ ಅದಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಇಲ್ಲೇ ಆ ಕಡೆ ಇದೆಯಲ್ಲಪ್ಪ, ಹೇ ಭಗವಂತ ಎಲ್ಲಿದ್ಯಪ್ಪ, ಅದು ಎಲ್ಲಿದಿ, ಎಷ್ಟು ಚೆನ್ನಾಗಿದೆ ಈ ಮಾತನ್ನು ಕೇಳಿದಾಗ. ಇಲ್ಲೇ ಆ ಕಡೆ ಇರ್ತಕ್ಕಂಥ ಭಗವಂತ ನಮ್ಮ ಹತ್ರ ಮಾತನಾಡಲಿಲ್ಲ. ಎಂತ ಅಹಂಕಾರ ಇರ್ಬೋದಪ್ಪ, ಈ ಅಹಂಕಾರ ಮೆಟ್ಟು ಅದನ್ನ ಕೊಟ್ಟು ಅದನ್ನ ಕತ್ತರಿಸು ಅದನ್ನ. ಯಾಕೆ ನನ್ನ ಪ್ರಿಯ ಭಗವಂತ ನನ್ನ ನಾನು ಕಾಣದಂತೆ ಮಾಡಿಬಿಟ್ಟಿದೆಯಲ್ಲ ಅಂತ ನಮ್ಮ ಅಹಂಕಾರಕ್ಕಾಗಿ ನಾವು ಮರಗಿ ಮರಗಿ ಮರಗಿ ಮರಗಿ ಮರಗಿ ಆ ಅಹಂಕಾರವನ್ನು ಕಣ್ಣೀರನ್ನು ತೊಳೆದಾಕೊಳ್ಳುತ್ತದೆ. ಹೇಗಾದರೂ ಮಾಡಿ ಈ ಅಹಂಕಾರವನ್ನು ಧರಿಸಿಕೊಳ್ಳಿ, ತಕ್ಷಣ ಪರಮಾತ್ಮ ದರ್ಶನ ಆಗ್ತದೆ ಅಂತ ಒಂದು ವ್ಯಾಕುಲತೆ ಹುಟ್ಟೋದಕ್ಕೆ ಈ ಮಾತು ಶ್ರೀರಾಮಕೃಷ್ಣ ಮಾತು ನಮಗೆ ನೆರವಾಗ್ತದೆ. ಅತ್ಯಂತ ಸಮೀಪದಲ್ಲಿರ್ತಕ್ಕಂಥವರು ಭಗವಂತ ಅಂತಕ್ಕಂಥ ಮಾತನ್ನು ಈ ಒಂದು ಉದಾಹರಣೆ ಮೂಲಕ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಮುಂದುವರಿಸ್ತಾ ಹೇಳ್ತಾರೆ, ಜೀವ ಸಚ್ಚಿದಾನಂದನೇ ಅಲ್ಲದೆ ಇನ್ನು ಬೇರೇನೂ ಅಲ್ಲ. ಜೀವ ಸಚ್ಚಿದಾನಂದನೇ ಅಲ್ಲದೆ ಬೇರೇನೂ ಅಲ್ಲ. ಜೀವ ಅಂತಂದ್ರೆ ನಾವೆಲ್ಲರೂ ಕೂಡ ಇಳ್ಕೊಳ್ತಿದ್ದೇವಲ್ಲ, ಜೀವರು. ಜೀವೋ ಬ್ರಹ್ಮೈವ ನಾಪರ ಅಂತ ಉಪನಿಷತ್ ಏನು ಹೇಳಿದೆಯೋ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಜೀವ ಕೇವಲ ಜೀವ ಅಲ್ಲ, ಸಾಕ್ಷಾತ್ ಪರಬ್ರಹ್ಮ ವಸ್ತುವೆ. ಪ್ರಜ್ಞಾನದಿಂದಾಗಿ ಒಂದು ಸಣ್ಣ ಮರೆಯಿಂದಾಗಿ ಜೀವದಂತೆ ಕಾಣ್ತಾ ಇದೆ ಅಷ್ಟೇನೆ. ಬೆಳಿಗ್ಗೆ ಹೇಳ್ತಾರೆ, ಆದರೆ ಈ ಮಾಯೆ ಎಂದರೆ ಅಹಂಕಾರ ಅನೇಕ ಉಪಾಧಿಗಳನ್ನು ಸೃಷ್ಟಿಸಿರುವುದರಿಂದ ಆತ ತನ್ನ ನಿಜ ಸ್ವರೂಪವನ್ನು ಮರೆತು ಬಿಟ್ಟಿದ್ದಾನೆ. ಹೆಸರು ಕೊಟ್ಬಿಡ್ತೇವೆ, ಅವನು ಗೋಪಾಲ, ಇವನು ಕೃಷ್ಣ, ಇವನು ರಾಕೇಶ, ಅವನು ಎಂತ ಮುರಳೀಧರ, ಇವಳು ಸೌಮ್ಯ, ಇತ್ಯಾದಿ ಹೆಸರೆಲ್ಲ ಕೊಟ್ಬಿಡ್ತೀವಿ. ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಹೆಸರು, ಒಬ್ಬೊಬ್ಬರಿಗೆ ಒಂದೊಂದು ರೂಪ. ಈ ನಾಮ ರೂಪಗಳ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಸಚಿದಾನಂದ ಈ ನಾಮರೂಪಗಳು ಮರೆಸಿಬಿಟ್ಟಿರ್ತೀವಿ. ನಾನು ಅಷ್ಟಕ್ಕೆ ಮುಗಿಲಿಲ್ಲ, ನಾನು ಈ ಮನೆಯ ಯಜಮಾನ, ನಾನು ಮುಖ್ಯಮಂತ್ರಿ, ನಾನು ಪ್ರಧಾನಮಂತ್ರಿ, ನಾನು ಮಂತ್ರಿ ಇತ್ಯಾದಿ ಎಲ್ಲ ಈ ಥರದ ಉಪಾಧಿಗಳು. ಈ ಬಗ್ಗೆ ಉಪಾಧಿಗಳು ಏನ್ ಮಾಡುತ್ತೆ, ನಿಜವಾದ ನಾನು ಯಾರು ಅಂತನ್ನೋದನ್ನ ತಿಳಿಸಿ ಬಿಡೋದಿಲ್ಲ. ಆ ಉಪಾಧಿಗಳನ್ನ ಅಂದ್ರೆ ವೇಷ, ಉಪಾಧಿ ಅಂದ್ರೆ ವೇಷ. ಒಬ್ಬ ಒಳ್ಳೆ ಇರ್ತಾನೆ, ನಿಮ್ಮ ಮಗನೇ ಒಳ್ಳೆ ವೇಷ ಹಾಕೊಂಡು ನಾಟಕದಲ್ಲಿ ಅಲ್ಲಿ ವೇದಿಕೆಯ ಮೇಲೆ ನಾಟಕ ಮಾಡ್ತಾ ಇರ್ತಾನೆ. ನಿಮ್ ಮಗನೇ ಆದ್ರೂ ಕೂಡ ನಿಮಗೆ ನಿಮ್ಮ ಮಗ ಅಂತ ಗೊತ್ತೇ ಆಗೋದಿಲ್ಲ, ಯಾಕೆ ಬೇರೆ ವೇಷ. ಅವನು ಕೂಡ ಬೇರೆ ಹಾವಭಾವಗಳಿಂದ ಮಾತನಾಡ್ತಾ ಇರ್ತಾನೆ, ತನ್ನನ್ನು ತಾನು ಬೇರೆ ಅಂತ ತಿಳ್ಕೊಂಡಿರ್ತಾನೆ. ಆ ಪಾತ್ರಕ್ಕನುಸಾರವಾಗಿ ಭಾವದಿಂದ ಅವನು ಮಾತನಾಡ್ತಾ ಇರ್ತಾನೆ. ನಿಮಗೆ ನಿಮ್ಮ ಮಗ ಅಂತ ಗೊತ್ತೇ ಆಗೋದಿಲ್ಲ, ವೇಷ. ಹಾಗೆಯೇ ನಾವೆಲ್ಲ ಬೇರೆ ಬೇರೆ ವೇಷಧಾರಿಗಳಾಗಿ ಇಲ್ಲಿ ಇದ್ದೇವೆ. ಆದ್ರಿಂದ ನಿಜವಾಗಿ ನಾವು ಯಾರು ಅಂತ ಹೇಳ್ತಕ್ಕಂಥದ್ದನ್ನ ಈ ಮೂಲಕ ಮರೆತು ಬಿಟ್ಟಿದ್ದೇವೆ. ಶ್ರೀರಾಮಕೃಷ್ಣರು ಮಾಯೆ ದಶೆಯಿಂದ ಈ ರೀತಿಯೆಲ್ಲ ಆಗ್ತಾ ಇದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಪ್ರತಿಯೊಂದು ಉಪಾಧಿಯು ಮನುಷ್ಯನ ಸ್ವಭಾವವನ್ನ ಬದಲಾಯಿಸಿಬಿಡುತ್ತದೆ. ಉಪಾಧಿ ಅಂದ್ರೆ ವೇಷ ಅಂತ ನಾನಾಗಲೇ ಹೇಳಿದೆ. ಒಬ್ಬ ಪುರುಷನೇ ಸ್ತ್ರೀ ವೇಷ ಹಾಕೊಂಡು ಬಿಟ್ರೆ ಅವನ ಹಾವಭಾವಗಳೆಲ್ಲ ಮೆಲ್ಲಗೆ ಸ್ತ್ರೀ ತರ ಆಗ್ಬಿಡ್ತಾ ಇರ್ತದೆ. ಒಬ್ಬ ಸ್ತ್ರೀಗೆ ಪುರುಷನ ವೇಷ ಧರಿಸಿದ್ದೆ ಅಂದ್ರೆ ಮೆಲ್ಲಗೆ ಅವಳು ಅವನಾಗಿಬಿಡ್ತಾನೆ. ಸ್ವಭಾವದಲ್ಲಿ ಒಂದು ಬಗೆಯ ಬದಲಾವಣೆ ಆಗಿಬಿಡ್ತದೆ. ಸುಮ್ಮನೆ ಕಚ್ಚೆ ಪಚ್ಚೆ ಉಟ್ಕೊಂಡು ಚದ್ರ ಹೊಡ್ಕೊಂಡು ಓಡಾಡ್ತಿರ್ತಕ್ಕಂತ ಮನುಷ್ಯನಿಗೆ ಒಂದು ದಿನ ಕೋಟು ಕೋಟು ಸೂಟು ಎಲ್ಲ ಹಾಕಿ ಅವನನ್ನ ರಸ್ತೆ ಮೇಲೆ ಬಿಡಿ, ಅವನಿಗೆ ಟಿವಿ ಎಲ್ಲ ಬೇರೆ ಆಗಿಬಿಡ್ತದೆ. ತಾನೊಬ್ಬ ಪೂರ್ವ ಈ ತಾಯಿತನಿಗೆ ಕಚ್ಚೆ ಪಚ್ಚೆ ಉಟ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ಆನಂದವಾಗಿದ್ದೆ ಅಂತಕ್ಕಂಥ ವಿಚಾರ ಎಲ್ಲ ಬಿಟ್ಬಿಟ್ಟು ನಾನೀಗ ಏನು ದೊಡ್ಡ ಆಫೀಸರ್ ಅಂತ ರೀತಿಯಲ್ಲಿ ಅವನು ವರ್ತಿಸೋದಕ್ಕೆ ಶುರು ಮಾಡ್ತಾನೆ. ಆ ಒಂದು ವೇಷಭೂಷಣವೇ ಅವನಲ್ಲಿ ಯಾವುದೋ ಒಂದು ಬದಲಾವಣೆಯನ್ನು, ಮಾನಸಿಕ ಬದಲಾವಣೆಯನ್ನು ಉಂಟು ಮಾಡಿಬಿಟ್ಟಿರ್ತದೆ. ಅದೇ ರೀತಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಪ್ರತಿ ಒಂದು ಉಪಾಧಿಯೂ ಕೂಡ ಮನುಷ್ಯನ ಸ್ವಭಾವವನ್ನು ಬದಲಾಯಿಸಿಕೊಳ್ತದೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಇಸ್ಪೀಟ್ ಆಡೋದು, ಆ ಕರಿ ಅಂಚಿನ ಪಂಚೆ ಹಾಕೊಂಡ ತಕ್ಷಣ ಇಸ್ಪೀಟ್ ಆಡೋದು, ಗಾಳಿ ಸಂಚಾರಕ್ಕೆ ಹೋದಾಗ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗೋದು, ಇವೆಲ್ಲ ಶುರುವಾಗಿಬಿಡುತ್ತೆ. ಕೇವಲ ಕರಿ ಅಂಚಿನ ಪಂಚೆ ಉಂಟದ್ರಿಂದ ರೋಗಿ ಮನುಷ್ಯ ಕಾಲಿಗೆ ಬೋರ್ಡ್ ಸ್ಪೀಡ್ ಹಾಕೊಂಡಿದೆ ಆದ್ರೆ ಆದರೂ ಕೂಡ ಶಿಲ್ಲ ಹಾಕೋದಕ್ಕೆ ಶುರು ಮಾಡಿಬಿಡ್ತಾರೆ. ರೋಗಿ ಮನುಷ್ಯ ಅಂದ್ರೆ ನರಪೇತ್ರ ತೂಕಕ್ಕೆ ಪರಿಮಾಣ ಅಂತ ಇಟ್ಕೊಳ್ಳಿ, ಅವನು ಕೂಡ ಏನಾದರೂ ಬೂಟ್ ಸುಗ್ರಿಷ್ಟು ಹಾಕೊಂಡು ತಪ್ಪ ತಪ್ಪ ತಪ್ಪ ತಪ್ಪ ತದ್ ಮಾಡ್ಕೊಂಡು ನಡ್ಕೊಂಡು ಹೋಗ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಆಗ ಆತ ಕೂಡ ಸಿಂಗ್ ಹಾಕೊಂಡು ಹೋಗ್ತಾನಂತೆ. ಸಿಂಗ್ ಹಾಕೊಂಡು ಶೋಕಿಯ ಅಂತ ಮೊದಲು ಶ್ರೀರಾಮ ಯಾವ ಕಂಡುಕೊಂಡಿದ್ದಾರೆ ಅದನ್ನು. ಆದ್ರೆ ಆ ಬೂಟ್ ಸುಗ್ರೀಸ್ ಹಾಕೊಂಡವನು ಮೆಟ್ಲು ಹತ್ತುವಾಗ ಇಂಗ್ಲಿಷ್ನವ್ರು ಹಾಗೆ ನೆಗೆದು ಹಾಕ್ತಾನಂತಾನು, ನೆಗೆದು ಹತ್ತಾನಂತಾನು. ಕೈಯಲ್ಲಿ ಲೇಖನಿ ಇದ್ಬಿಟ್ರೆ ಅದರ ಪ್ರಭಾವ ಎಂಥದ್ದು ಅಂತಂದ್ರೆ ಹಾಗೆ ಒಂದು ಚೋರ್ ಪಾರ್ಕ್ ಆಗ ಸಿಕ್ಬಿಡ್ತು ಅಂತಂದ್ರೆ ಆ ಮನುಷ್ಯ ಅದ್ರ ಮೇಲೆ ಏನಾದ್ರು ಒಂದು ಬರೆಯುತ್ತೆ ಶುರು ಮಾಡ್ತಾರೆ. ಇಂಗ್ಲಿಷ್ ಗೊತ್ತಿಳಿದ್ರು ಕೂಡ ಇಂಗ್ಲಿಷ್ ಹಾಗೆ ಅದೇನೋ ಪರೀಕ್ಷೆ ಮಾಡಿರ್ತಾನಂತೆ. ಬಳಿಕ ಇನ್ನೂ ಮುಂದುವರಿತಾ ಇನ್ನೂ ಸ್ವಾರಸ್ಯವಾಗಿ ಕಟ್ತಾರೆ ಶ್ರೀರಾಮಕೃಷ್ಣ. ಹಣವೂ ಒಂದು ಗಟ್ಟ ಉಪಾಧಿ. ಹಣ ಕೈಗೆ ಬಂತು ಅಂದ್ರೆ ಮನುಷ್ಯ ಬದಲಾವಣೆ ಹೊಂದ್ಬಿಡ್ತಾನೆ. ಆತ ಇಂದಿನ ಮನುಷ್ಯನೇ ಅಲ್ಲ ಅಂತ ಆಗ್ಬಿಡ್ತಾನೆ. ಒಬ್ಬ ಬ್ರಾಹ್ಮಣ ಇಲ್ಲಿಗೆ ಬರೋದು ಹೋಗುದು ಮಾಡ್ತಾ ಇದ್ದ, ಹೊರಗಡೆ ನೋಡೋದಕ್ಕೆ ಬಹಳ ವಿನಯವಾಗಿದ್ದ. ಒಂದು ದಿನ ನಾನು ನಮ್ಮ ಹೃದಯವನ್ನೇ ಕೊನ್ನಗರ ಅಂತ ನೋಡಿ ಹೋಗಿದ್ದೆ. ಹೋಗಿದ್ದೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೋದದ್ದು ನಾನು ತಿಳ್ಕೊಬಿಡಿ. ಒಂದಿನ ನಾನು ಹೃದಯದೊಡನೆ ಕೊಂಡನಗರ ಅಂತ ಮೇಲೆ ಹೋಗಿದ್ದೆ. ನಾವು ನೌಕೆಯಿಂದ ಇಳಿಯೋದೇ ತಡ ಆ ಬ್ರಾಹ್ಮಣ ಗಂಗಾಧರದಲ್ಲಿ ಕುಳಿತಿರೋದು ಕಣ್ಣಿಗೆ ಬಿತ್ತು. ಬಹುಶಃ ಗಾಳಿ ಸೇವಿಸ್ತಾ ಅಲ್ಲಿ ಕುಳಿತಿದ್ದಿರ್ಬೇಕು. ನಮ್ಮನ್ನು ಕಂಡು ಆತ ಕೂಗ್ಲಾರಂಭಿಸಿದ, ಏನೋ ಅರ್ಚಕರು ಹಾಗಿದ್ದೀರಿ. ಆತನ ಮಾತಿನ ಸ್ವರ ಕೇಳಿ ನಾನು ಋದುಗೆ ಹೇಳಿದೆ, ಓ ಋದು ಈತನಿಗೆ ಹಣ ಸಿಕ್ಕಿರ್ಬೇಕು, ಅದಕ್ಕಾಗಿ ಈತ ಹಿಂಗ್ ಮಾತನಾಡ್ತಾ ಇದ್ದಾನೆ. ಹಾಗೆ ಹೃದಯ ಗಟ್ಟಿಯಾಗಿ ನಗಲಾರಂಭಿಸಿದ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಮೊದಲು ಬಹಳ ವಿನಯವಾಗಿ ಬರ್ತಾ ಇದ್ದಂತೆ, ಬರ್ತಾ ಹೋಗ್ತಾ ಇದ್ದ, ಬಹಳ ವಿನಯವಾಗಿದ್ದ, ಏನ್ ಸ್ವಾಮಿ ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾ ಇದ್ದಂತ ವಿಷಯ ಕೆಲವು ದಿನಗಳಿಂದ ಕಾಣ್ತಾ ಇಲ್ಲ. ಇದ್ದಕ್ಕಿದ್ದಂತೆ ಅಲ್ಲಿ ಕೊನೆಗೊಳಗೆ ಹೋಗಿದ್ದಾಗ ಕಂಡಿದ್ದಾನೆ. ಆಗ ಏನ್ ಹೇಳ್ತಾರಂತೆ, ಏನೋ ಅರ್ಚಕರು ಶ್ರೀರಾಮಕೃಷ್ಣ ಪೂಜಾರಿ ಅರ್ಚಕರು ಕೆಲಸ ಮಾಡ್ತಾ ಇದ್ರಲ್ಲ, ಏನೋ ಅರ್ಚಕರು ಹಾಗಿದ್ದೀರಿ. ಇತಿಹಾಸ ಆಗ್ಬಿಟ್ಟಿದೆ. ಯಾಕೆ ಅಯ್ಯೇ ಪುಸ್ತಕದಲ್ಲಿ ಬೇರೆ ಕಡೆ ಬರ್ತದೆ, ಅವನ ಮಾವನ ಕಡೆಯಿಂದ ಒಂದಷ್ಟು ಹಣ ಸಿಕ್ಬಿಟ್ಟಿದೆ. ಶ್ರೀರಾಮಕೃಷ್ಣ ಇನ್ನೊಂದು ಮುಂದುವರೆಸ್ತಾ ಹೇಳ್ತಾರೆ, ಒಂದು ಕಪ್ಪೆ ಒಂದು ದಿನದಲ್ಲಿ ಒಂದು ರೂಪಾಯಿಯನ್ನು ಇಟ್ಕೊಂಡಿತ್ತು. ಒಂದಿನ ಒಂದು ಆನೆ ಆ ದಿನವನ್ನು ದಾಟಿ ಹೋಗ್ತಾ ಇತ್ತು. ಆಗ ಕಪ್ಪೆ ಹೊರಗೆ ಬಂದು ಕೋಪದಿಂದ ದಿನದಿಂದ ಹೊರಗೆ ಬಂದು ತನ್ನ ತೊಡೆ ತಟ್ಟ ಆನೆಯಿಂದ ಕದಲಿಸ್ತು. ಏನಿದು ನನ್ನ ಬಿಲ ದಾಟಿ ಹೋಗುವಷ್ಟು ಕೆಚ್ಚೆ ನಿನಗೆ? ನೋಡಿದ್ಯಾ ಈ ಹಣದ ಮಧುವನ್ನ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಭಗವತ್ ಜ್ಞಾನ ದೊರೆಯಿತು ಅಂದ್ರೆ ಅಹಂಕಾರ ಹೊರಗೆ ಹೋಗುವ ಸಂಭವ. ಬ್ರಹ್ಮಜ್ಞಾನ ದೊರೆತ ನಂತರ ಮನುಷ್ಯ ಸಮಾಧಿಸ್ತನಾಗುತ್ತಾರೆ. ಆಗ ಆತನ ಅಹಂ ಅಂತನದು ಹೊರಟು ಬಿಡುತ್ತದೆ. ಆದರೆ ಆರ್ಗದ ಜ್ಞಾನ ಸುಲಭ ಸಾಧ್ಯವಲ್ಲ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ಸುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.